ಬೆತ್ಲೆಹೇಮ್ ಗೋದಲಿಯೊಳೋ ಮಲಗಿದ ಯೇಸುರಾಜನು, ಬೆತ್ಲೆಹೇಮ್ ಗೋದಲಿಯೊಳೋ ಮಲಗಿದ ಯೇಸುರಾಜನು. ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನರನಾಗಿ ಜನಿಸಿ ಬಂದನು, ತಾಳ್ಮೆಯುಳ್ಳ ತಾಯಿಯಲ್ಲಿಯೇ ನರನಾಗಿ ಜನಿಸಿ ಬಂದನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೆ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೆ. ನಾಯಕ ಯೇಸು ಕ್ರಿಸ್ತನೇ ಮೋಕ್ಷ ಬಿಟ್ಟು ನರನ ರೂಪವಾ, ಪ್ರೀತಿ ನಾಯಕ ಯೇಸು ಕ್ರಿಸ್ತನೇ ಮೋಕ್ಷ ಬಿಟ್ಟು ನರನ ರೂಪವಾ. ತಾಳಿದನು ಲೋಕದಲ್ಲಿಯೇ ನರನಾಗಿ ಜನಿಸಿ ಬಂದನು, ತಾಳಿದನು ಲೋಕದಲ್ಲಿಯೇ ನರನಾಗಿ ಜನಿಸಿ ಬಂದನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೆ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೆ. ದುರ್ಲಭರಾದ ನಮ್ಮನೆಲ್ಲ ನರಕದಿಂದ ಬಿಡಿಸಲಾತನು, ದುರ್ಲಭರಾದ ನಮ್ಮನೆಲ್ಲ ನರಕದಿಂದ ಬಿಡಿಸಲಾತನು. ಪಾರದೇವ ಪ್ರೀತಿಗಾಗಿಯೇ ನರನಾಗಿ ಜನಿಸಿ ಬಂದನು, ಪಾರದೇವ ಪ್ರೀತಿಗಾಗಿಯೇ ನರನಾಗಿ ಜನಿಸಿ ಬಂದನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಯೇಸುವೆ ನೀ ಪರಿಶುದ್ಧ, ಕರ್ತನೆ ನೀ ಶುದ್ಧನು. ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೆ, ಶುದ್ಧನಾಗುವಂತೆ ನನ್ನನು ಶುದ್ಧೀಕರಿಸು ಶ್ರೀ ಯೇಸುವೇ.